ಆಂಟಿವೈರಲ್ ಡ್ರಗ್ಸ್ ಗಳು ಕೂಡ ಇದೆ. ಅಂದ್ರೆ ಕೆಲವೊಂದು ಮಿಥಿಲಿನ್ ಬ್ಲೂ ಅಂತ ಒಂದು ರೀಸೆಂಟ್ ಆಗಿ ಲಾಸ್ಟ್ ಔಟ್ ಬ್ರೇಕ್ ಅಲ್ಲಿ ಯೂಸ್ ಮಾಡಿದ್ರು. ಇದು ಒಂದು ಲ್ಯಾಬ್ ಗ್ರೇಡ್ ಕೆಮಿಕಲ್ ಇರೋದ್ರಿಂದ ಇತ್ತು, ಆದ್ರೆ ಇದು ಏನಂದ್ರೆ ವೈರಸ್ ನ ಕೊಲ್ಲುವುದರಲ್ಲಿ ತುಂಬಾ ಹೆಲ್ಪ್ ಆಗಿರೋದ್ರಿಂದ ಇದನ್ನು ಕೂಡ ಬಹಳಷ್ಟು ಏನಂತಂದ್ರೆ ಉಪಯೋಗ ಮಾಡಿ ಈ ರೋಗದ ಉಲ್ಬಣತೆಯನ್ನು ಕಮ್ಮಿ ಮಾಡೋದ್ರಲ್ಲಿ ವೆಟರ್ನರಿ ಪಶುವೈದ್ಯಾಧಿಕಾರಿಗಳು ಏನಂದ್ರೆ ತುಂಬಾ ಬಳಕೆ ಮಾಡಿದ್ರು. ಅದು ಅಲ್ಲದೆ ನಾವೇನಂತಂದ್ರೆ ಈ ಆಂಟಿಬಯೋಟಿಕ್ ಆಂಟಿ ವೈರಲ್ ಡ್ರಗ್ಸ್ ಗಳು ಬಿಟ್ಟು ಶಕ್ತಿವರ್ಧಕ ಅಂದ್ರೆ ವಿಟಮಿನ್ಸ್ ಗಳು ಮಿನರಲ್ಸ್ ಗಳು ಕೊಡಬಹುದು, ಆಮೇಲೆ ಆಂಟಿ ಇನ್ಫ್ಲಮೇಟರಿ ಅಂದ್ರೆ ರೋಗ ನೋವು ನಿವಾರಕಗಳು ಕೊಡಬಹುದು, ಆಮೇಲೆ ಫ್ಲೂಯಿಡ್ಸ್ ಗಳು ಕೊಡಬಹುದು. ಇವುಗಳನ್ನೆಲ್ಲ ಕೊಟ್ಟು ಏನಂದ್ರೆ ನನ್ನ ಪಶುವೈದ್ಯಾಧಿಕಾರಿಗಳು ಏನಂದ್ರೆ ಅದನ್ನ ಸೂಕ್ತವಾಗಿ ನಿರ್ವಹಣೆ ಮಾಡ್ತಾರೆ. ಇದರಲ್ಲಿ ಮುಖ್ಯ ಏನಂತಂದ್ರೆ ವೂಂಡ್ ಕೇರ್ ಅಂದ್ರೆ ನಾವು ಏನು ಹುಣ್ಣುಗಳಾಗತ್ತೆ ಆ ಹುಣ್ಣುಗಳೇನಂದ್ರೆ ನಾವು ಸೂಕ್ತವಾಗಿ ನಿರ್ವಹಣೆ ಮಾಡಬೇಕು. ಯಾಕಂದ್ರೆ ಇವ್ರು ಹುಣ್ಣುಗಳು ರೋಗ ಏನ ನಾವು ದುಗ್ಧ ಗ್ರಂಥಿಗಳು ಉಬ್ಬುತ್ತೆ ಅಂತಂದಲ್ಲ, ಆ ದುಗ್ಧ ಗ್ರಂಥಿಗಳು ಉಬ್ಬಿದ ಮೇಲೆ ಒಳೆದ ಹುಣ್ಣುಗಳಾಗತ್ತಲ್ಲ, ಆ ಹುಣ್ಣುಗಳಿಗೆ ಹುಳ ಆಗೋದು ಇವೆಲ್ಲ ಆಗಿ ಜಾನುವಾರು ತುಂಬಾ ಕಷ್ಟ ಪಡುತ್ತೆ. ಸೊ ಈ ಏನು ನೋವು ಆಗತ್ತಲ್ಲ ಇದನ್ನು ಸಾರಿ ಊಂಡ್ ಆಗತ್ತಲ್ಲ, ಈ ಊಂಡ್ಗಳ ಏನು ಕೇರ್ ತಗೊಳ್ಳೋದೇ ಮಿನಿಮಮ್ ಒಂದು ವಾರ ಏನಂತಂದ್ರೆ ಮುಂಜಾನೆ ಸಂಜೆ ಏನಂದ್ರೆ ನಮ್ಮ ರೈತ ಬಾಂಧವರು ಅವುಗಳ ಸೂಕ್ತ ಏನಂದ್ರೆ ತೊಳೆಯುವುದು, ಅವುಗಳಿಗೆ ಅರಿಶಿಣ ಆಯಿತು ಬೇರೆ ಬೇರೆ ಔಷಧಿಗಳು ಕೊಟ್ಟಿರುವ ಔಷಧಿಗಳನ್ನ ಹಚ್ತಾ ಏನಂದ್ರೆ ಈ ರೋಗದ ನಿವಾರಣೆಯನ್ನು ಮಾಡಬಹುದು ಸರ್. ಆಮೇಲೆ ಈಗ ಇದು ರಾಷ್ಟ್ರ ಮಟ್ಟದ ಒಂದು ರೋಗ ಅಂತ ಹೇಳಿ ಗುರುತಿಸಿದಾರೆ, ಹೇಗೆ ಸರ್ ಇದು ಈ ಒಂದು ಚರ್ಮಗಂಟು ರೋಗನ? ಇದು ಆಕ್ಚುಲಿ ಎಂಡೆಮಿಕ್ ಆಗಿ ಈ ಲಾಸ್ಟ್ ಔಟ್ ಬ್ರೇಕ್ ಅಲ್ಲಿ ತುಂಬಾ ರಾಜ್ಯಗಳಿಗೆ ಇದು ಸ್ಪ್ರೆಡ್ ಆಗಿತ್ತು ಸರ್ 2022ರಲ್ಲಿ. ಹಾಗಾಗಿ ಈ ರೋಗದ ಬಗ್ಗೆ ತುಂಬಾ ನಮ್ಮ ಸರ್ಕಾರ ತುಂಬಾ ಏನಂದ್ರೆ ಎಚ್ಚೆತ್ತುಕೊಂಡು ಇದರ ನಿಯಂತ್ರಣ ಮತ್ತು ತಡೆಗಟ್ಟುವ ಬಗ್ಗೆ ಏನಂದ್ರೆ ತುಂಬಾ ಕಾಳಜಿಯನ್ನು ವಹಿಸ್ತಾ ಇದೆ. ಇದನ್ನ ನಾವು ಜಾಗತಿಕವಾಗಿ ಕೂಡ ಏನಂದ್ರೆ ಒಂದು ಒಳ್ಳೆ ದೊಡ್ಡ ರೋಗ ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು. ಮುಖ್ಯವಾಗಿ ಈ ಚರ್ಮ ಏನ ಇಂಡಸ್ಟ್ರಿ ಇದೆ ಅಲ್ಲ, ಆ ಚರ್ಮ ಉದ್ಯಮಕ್ಕೆ ಏನಂದ್ರೆ ತುಂಬಾ ಲಾಸ್ ಆಗಿದೆ ಇದರಿಂದ. ಹಾಗಾಗಿ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಇದನ್ನ ತುಂಬಾ ಕಾಳಜಿ ಪೂರ್ಣಕವಾಗಿ ಈ ರೋಗದ ನಿರ್ವಹಣೆಯನ್ನು ಮಾಡುವ ಪದ್ಧತಿಗಳು ವ್ಯಾಕ್ಸಿನ್ ಗಳ ಡೆವಲಪ್ಮೆಂಟ್ ಗಳ ಬಗ್ಗೆ ಕಾಳಜಿ ವಹಿಸ್ತಾ ಇದೆ ಸರ್. ಆಮೇಲೆ ಈಗ ಈ ಒಂದು ರೋಗ ನಿಯಂತ್ರಣ ಅಥವಾ ತಡೆಗಟ್ಟುವುದು ಹೇಗೆ ಅಂತ, ಈ ರೋಗ ಲಕ್ಷಣ ಕಂಡು ಬಂದಾಗ ಮುಖ್ಯವಾಗಿ ಏನಂದ್ರೆ ರೋಗಗ್ರಸ್ತ ಜಾನುವಾರಿಗೆ ನಾವು ಬೇರ್ಪಡಿಸಬೇಕು ಸರ್. ಬೇರೆ ಹೆಲ್ದಿ ಇರುವ ಜಾನುವಾರುಗಳಿಂದ ದೂರ ಕಟ್ಟಿ ಅದನ್ನ ಏನಂದ್ರೆ ಸಪರೇಟ್ ಆಗಿ ನಿರ್ವಹಣೆ ಮಾಡಬೇಕು. ಅದಕ್ಕೆ ಸಪರೇಟ್ ಆಗಿ ಮೇವು ಹಾಕಬೇಕು, ಅದಕ್ಕೆ ಸಪರೇಟ್ ಆಗಿ ನೀರು ಕುಡಿಸಬೇಕು. ಯಾವುದೇ ಏನಂದ್ರೆ ಮಿಕ್ಸ್ ಮಾಡಿ ಅದರ ಜೊಲ್ಲು ಇದ್ರ ಬೇರೆ ಹೆಲ್ದಿ ಇರುವ ಜಾನುವಾರುಗಳ ಜೊತೆ ಏನಂದ್ರೆ ಮಿಕ್ಸ್ ಆಗುವ ತರ ನೋಡ್ಕೋಬಾರದು. ಇದು ಎಲ್ಲಕ್ಕಿಂತ ಮುಖ್ಯವಾಗಿರುವ ಕ್ರಮ. ನಾವು ರೈತರ ಮಟ್ಟದಲ್ಲಿ ಮಾಡಬೇಕಾಗಿರುವ ಮುಖ್ಯ ಕ್ರಮ ಏನಂದ್ರೆ ಅದನ್ನು ಬೇರ್ಪಡಿಸಬೇಕು, ರೋಗಗ್ರಸ್ತ ಜಾನುವಾರನ್ನ ಬೇರ್ಪಡಿಸಬೇಕು. ಮತ್ತು ಇದು ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಪಶುವೈದ್ಯರನ್ನ ಹತ್ತಿರದ ನಿಮ್ಮ ಪಶುವೈದ್ಯರನ್ನ ಸಂಪರ್ಕಿಸಬೇಕು. ಮತ್ತು ಈ ಮೊದಲು ಹೇಳಿದಂಗೆ ಆಂಟಿಬಯೋಟಿಕ್ಸ್ ಆಯ್ತು, ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಆಯ್ತು, ವಿಟಮಿನ್ಸ್ ಮಿನರಲ್ಸ್ ಆಯ್ತು, ಅವುಗಳು ಆ ಜಾನುವಾರನ ಲಕ್ಷಣಗಳ ಪ್ರಮಾಣವಾಗಿ ನಮ್ಮ ಪಶುವೈದ್ಯಾಧಿಕಾರಿಗಳೇನ ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆಯನ್ನು ಕೊಡ್ತಾರೆ. ಅಲ್ಲದೆ ಕೂಡ ನೀವೇನಂದ್ರೆ ನೀವು ನಾಟಿ ಔಷಧಿಗಳನ್ನು ಬಳಕೆ ಮಾಡಿ ಈ ರೋಗಕ್ಕೇನಂದ್ರೆ ನಾವು ತಡೆಗಟ್ಟಬಹುದು. ಅದು ಅಲ್ಲದೆ ನಾವು ಏನ್ ಮಾಡಬಹುದು, ಈ ರೋಗದ ಪ್ರಸರಣ ಮಾಡುವ ಏನ ಜಾನುವಾರುಗಳಿಂದ ಜಾನುವಾರುಗಳಿಗೆ ಹರಡಿಸುವ ಏನ್ ಕೀಟಗಳಿರುತ್ತೆ ಅವುಗಳನ್ನ ಕಚ್ಚುವುದನ್ನ ಕಡಿಮೆ ಮಾಡೋದಕ್ಕೆ ನಾವೇನ್ ಮಾಡಬಹುದು, ಹೊಗೆ ಬೇವಿನ ಹೊಗೆ ಹಾಕುವುದು, ಆಮೇಲೆ ನೀಮ್ ಆಯಿಲ್ ಅಥವಾ ಹೊಂಗೆ ಆಯಿಲ್ ಅನ್ನು ನಮ್ಮ ಜಾನುವಾರುಗಳ ಮೇಲೆ ಹಚ್ಚುವುದು, ಈ ತರದೆಲ್ಲ ಮಾಡೋದ್ರಿಂದ ಈ ರೋಗ ಪ್ರಸರಣವನ್ನು ಕಡಿಮೆ ಮಾಡಬಹುದು. ಅಲ್ಲದೆ ನಾವೇನ್ ಮಾಡಬಹುದು, ದನದ ಕೊಟ್ಟಿಗೆ ಏನಂದ್ರೆ 3% ಫಾರ್ಮಲಿನ್ ಅಥವಾ 2% ಫಿನಾಯಿಲ್ ಅನ್ನು ಬಳಕೆ ಮಾಡಿ ಶುಚಿಗೊಳಿಸಕ್ಕೆ ನಾವು ಕ್ರಮಗಳನ್ನು ತಗೋಬಹುದು. ಇದು ಅಲ್ಲದೆ ಕೂಡ ನಾವೇನ್ ಮಾಡಬಹುದು ಅಂದ್ರೆ ದನಗಳನ್ನ ಏನಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಏನಂದ್ರೆ ಜಾನುವಾರುಗಳಿಗೆ ಮೇಯಲಿಕ್ಕೆ ಹೊರಗೆ ಬಿಡಬಹುದು. ಯಾಕೆಂದ್ರೆ ಈ ಕಚ್ಚುವ ನೊಣ ಮತ್ತು ಸೊಳ್ಳೆಗಳೇನಂದ್ರೆ ಮುಖ್ಯವಾಗಿ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ ಮತ್ತು ಸಾಯಂಕಾಲದ ಹೊತ್ತಿಗೆ ಜಾಸ್ತಿ ಇದು ಆಗುತ್ತೆ. ಈ ಸಮಯದಲ್ಲಿ ನಾವು ಏನಂದ್ರೆ ಜಾನುವಾರುಗಳನ್ನು ಮೇಲೆ ಹೊರಗೆ ಬಿಡಲಾರದೆ ಮಧ್ಯಾಹ್ನದ ಸಮಯದಲ್ಲಿ ಬಿಡುವುದು, ಅದರಿಂದ ಸ್ವಲ್ಪ ಹೆಲ್ಪ್ ಆಗಬಹುದು. ಅಲ್ಲದೆ ಕೂಡ ನಾವೇನ್ ಮಾಡಬಹುದು ಅಂತಂದ್ರೆ ಈ ಜಾನುವಾರುಗಳ ಲಸಿಕೆ ಮಾಡಿಸೋದು, ಯಾವಾಗಾದ್ರೂ ಲಸಿಕೆ ಹೇಳಿದ್ರೆ ಸರ್ಕಾರದಿಂದ ಲಸಿಕೆ ಮಾಡಿಸೋದು ಮಾಡಿಸ್ಬೇಕು. ಅಲ್ಲದೆ ಸರ್ಕಾರದಿಂದ ಬರುವ ನಿಯಮಾವಳಿ ಪ್ರಕಾರ ಜಾನುವಾರುಗಳನ್ನು ಒಂದೇ ಕಡೆ ಸೇರುವಂತದನ್ನು ತಡೆಯೋದು, ಸಂತೆಗಳು ಮಾಡಲಾರ್ದಂಗ್ ನೋಡ್ಕೊಳ್ಳೋದು, ಇಂಥವೆಲ್ಲ ಸರ್ಕಾರದಿಂದ ನಮಗೆ ನಿರ್ದೇಶನಗಳು ಬಂದಂಗೆ ನಾವು ಪಶುವೈದ್ಯರ ಏನ್ ಹೇಳ್ತಾರೆ ಅವೆಲ್ಲ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ನಾವು ಈ ರೋಗದ ನಿಯಂತ್ರಣವನ್ನು ಮಾಡಬಹುದು ಸರ್. ಮತ್ತೆ ಈಗ ಈ ಒಂದು ರೋಗ ಎಲ್ಲಾ ಒಂದು ವಯಸ್ಸಿನ ಜಾನುವಾರುಗಳಲ್ಲಿ ಬರುತ್ತಾ ಅಥವಾ ಪ್ರತ್ಯೇಕವಾಗಿ ಅಥವಾ ನಿರ್ದಿಷ್ಟವಾಗಿ ಇಂತಿಷ್ಟು ವಯಸ್ಸಿನ ಜಾನುವಾರುಗಳಲ್ಲಿ ಇದರ ಪ್ರಸರಣ ಮತ್ತೆ ತೀವ್ರತೆ ಇರುತ್ತಂತ ಸರ್? ಇದು ಮುಖ್ಯವಾಗಿ ದನ, ಮೊದಲೇ ಹೇಳದಂಗೆ ದನದಲ್ಲಿ ಜಾಸ್ತಿ ಬರುತ್ತೆ, ಎಮ್ಮೆಗಳಲ್ಲಿ ಸ್ವಲ್ಪ ಕಮ್ಮಿ, ಆದ್ರೂ ಅದರಲ್ಲೂ ಕೆಲವೊಂದಕ್ಕೆ ಬಂದಿದೆ. ಆದ್ರೆ ದನಗಳಲ್ಲಿ ಜಾಸ್ತಿ, ಅದರಲ್ಲೂ ಏನಂದ್ರೆ ಚಿಕ್ಕ ಜಾನುವಾರುಗಳಲ್ಲಿ, ಕರುಗಳಲ್ಲಿ. ಆಮೇಲೆ ಏನಂದ್ರೆ ಯಾವ ಜಾನುವಾರುಗಳು ಏನಂದ್ರೆ ಇಮ್ಯೂನೋ ಸಪ್ರೇಷನ್ ಅಂದ್ರೆ ಅವು ಸೂಕ್ತವಾಗಿ ಬೆಳೀತಾ ಇರಲ್ಲ, ಅವುಗಳಿಗೆ ಯಾವಕ್ಕೆ ಪೋಷಕಾಂಶಗಳ ಕೊರತೆ ಇರುತ್ತೆ, ಅಂತ ಜಾನುವಾರುಗಳಿಗೆ ಮುಖ್ಯವಾಗಿ ಏನಂದ್ರೆ ಇವುಗಳು ಈ ರೋಗ ಹರಡುತ್ತೆ ಸರ್. ಇದು ವೈರಸ್ ರೋಗ ಆಗಿದ್ರಿಂದ ಇದು ಇಮ್ಯೂನೋ ಸಪ್ರೇಷನ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕಮ್ಮಿ ಮಾಡುತ್ತೆ. ಸೊ ಇಂತ ಯಾವ ಜಾನುವಾರುಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ ಅಂತ ಜಾನುವಾರುಗಳಿಗೆ ಇದು ಮೊದಲನೇದಾಗಿ ಅಟ್ಯಾಕ್ ಮಾಡುತ್ತೆ. ಸೊ ಈ ತರ ಏನಂದ್ರೆ ಈ ಜಾನುವಾರುಗಳಲ್ಲಿ ಇದು ಮಾಡುತ್ತೆ. ಹಾಗಿರುವುದರಿಂದ ನಾವೇನ್ ಮಾಡ್ಬೇಕಂದ್ರೆ ಸರ್ಕಾರದಿಂದ ಈ ಹೊಸದಾಗಿ ಏನಂದ್ರೆ ವ್ಯಾಕ್ಸಿನ್ ಮಾಡ್ತಿದ್ದಾರೆ, ಅಂದ್ರೆ ಲಸಿಕೆ ಕಾರ್ಯಕ್ರಮ ಏನಂದ್ರೆ ಮಾಡ್ತಿದ್ದಾರೆ. ಸೊ ಅವುಗಳನ್ನು ಸರ್ಕಾರ ಹೇಳಿದಾಗ ನಾವು ವ್ಯಾಕ್ಸಿನೇಷನ್ ಗಳನ್ನು ಮಾಡ್ಕೋಬಹುದು. ಇದು ಯಾವಾಗ ಮಾಡ್ತೀರಿ ಈ ಒಂದು ಲಸಿಕಾ ಕಾರ್ಯಕ್ರಮಗಳನ್ನ? ರಾಜ್ಯದ ಒಂದು ಇಲಾಖೆಯ ಜೊತೆಗೆ ಸೇರಿ ಇದನ್ನ ಮಾಡ್ತಾ ಇದ್ದಾರೆ ಅಥವಾ ಹೇಗೆ ಸರ್ ಇದು? ಸರ್, ಈ ಮೊದಲು 2022 ಔಟ್ ಬ್ರೇಕ್ ಆದಾಗ ಅವಾಗ ಏನಂತಂದ್ರೆ ಈ ರೋಗದ ವೈರಸ್ ನ ಯಾವುದೇ ಲಸಿಕೆ ಇರಲಿಲ್ಲ. ಹಾಗಿದ್ದಾಗ ನಾವೇನಂದ್ರೆ ಕ್ಯಾಪ್ರಿಪಾಕ್ಸ್ ವೈರಸ್ ಅಂದ್ರೆ ಕುರಿಗಳಿಗೆ ಬರುವ ರೋಗಗಳು, ಮೇಕೆಗಳಿಗೆ ಬರುವ ರೋಗದ ವ್ಯಾಕ್ಸಿನ್ ಅನ್ನೇ ನಾವೇನಂದ್ರೆ ಇದಕ್ಕೆ ಬಳಕೆ ಮಾಡಿದ್ವಿ. ಹೋಮೋಲೋಗಸ್ ವ್ಯಾಕ್ಸಿನ್ ಅಂತ ಕರೀತಾರೆ, ಆ ಹೋಮೋಲೋಗಸ್ ವ್ಯಾಕ್ಸಿನ್ ಅನ್ನ ಉಪಯೋಗ ಮಾಡಿ ಈ ರೋಗ ನಿರೋಧನೆ ತಡೆಗಟ್ಟುವ ಕೆಲಸವನ್ನು ಮಾಡಿದ್ವಿ. ಆದ್ರೆ ನಮ್ಮ ಭಾರತ ಸರ್ಕಾರದ ಆತ್ಮ ನಿರ್ಭರ್ ಭಾರತದ ಪ್ರಕಾರ ನಾವು ಏನಂದ್ರೆ ಈ ವ್ಯಾಕ್ಸಿನ್ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಕೆಲಸ ಮಾಡಿದ್ವಿ. ಲಂಪಿ ಸ್ಕಿನ್ ವೈರಸ್ ಅನ್ನ ತುಂಬಾ ಸೀರಿಯಸ್ ಆಗಿ ಗವರ್ಮೆಂಟ್ ಆಫ್ ಇಂಡಿಯಾ ಕನ್ಸಿಡರ್ ಮಾಡಿದ್ದು, ಎರಡು ವ್ಯಾಕ್ಸಿನ್ ಗಳನ್ನ ಡೆವಲಪ್ ಮಾಡಿದ್ದಾರೆ ಸರ್. ಇದರಲ್ಲಿ ಲಂಪಿ ಪ್ರೋ ವ್ಯಾಕ್ ಇಂಡಿಯಾ ಅಂತ ಇಂಡ್ ಅಂತ ಒಂದು ವ್ಯಾಕ್ಸಿನ್ 2022 ಆಗಸ್ಟ್ ಅಲ್ಲೇ ಇದನ್ನು ಬಿಡುಗಡೆ ಮಾಡಿದ್ದು. ಇದು ಏನಂತಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದರ ಪ್ರೊಡಕ್ಷನ್ ಕೂಡ ಆಗ್ತಿದೆ. ಇದನ್ನ ಈಗ ಮಹಾರಾಷ್ಟ್ರ ಸ್ಟೇಟ್ ಅಲ್ಲಿ ಏನಂದ್ರೆ ಇದನ್ನ ಬಳಕೆ ಮಾಡಿ ವ್ಯಾಕ್ಸಿನೇಷನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಅದು ಅಲ್ಲದೆ ಕೂಡ ಏನಂದ್ರೆ ಬಯೋವೆಟ್ ಕಂಪನಿ, ಈ ಕಂಪನಿ ಏನಂದ್ರೆ ರೀಸೆಂಟ್ ಆಗಿ 2025 ಬಯೋ ಲಂಪಿ ವ್ಯಾಕ್ಸಿನ್ ಅಂತ ಒಂದು ಹೊಸ ಲಸಿಕೆ ಏನಂದ್ರೆ 2025 ಫೆಬ್ರವರಿಯಲ್ಲಿ ಏನಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಅಂದ್ರೆ CDSCO ಇಂದ ಅಪ್ರೂವಲ್ ಪಡೆದು ಈ ಎರಡನೇ ವ್ಯಾಕ್ಸಿನ್, ನಮ್ಮ ಭಾರತ ಏನಂದ್ರೆ ಈ ಲಂಪಿ ಸ್ಕಿನ್ ಡಿಸೀಸ್ ವಿರುದ್ಧ ಹೋರಾಡಲು ಎರಡನೇ ವ್ಯಾಕ್ಸಿನ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಹೀಗಾಗಿ ಲಂಪಿ ಸ್ಕಿನ್ ವ್ಯಾಕ್ಸಿನ್ ನ ಎರಡು ಹೊಸ ವೆರೈಟಿಗಳನ್ನು ಬರುವುದರಿಂದ ನಾವು ಏನಂದ್ರೆ ಮುಂದಿನ ದಿನಗಳಲ್ಲಿ ಈ ವ್ಯಾಕ್ಸಿನ್ ಗಳಿಂದ ಕಂಟ್ರೋಲ್, ಈ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ಬೋದು ಸರ್. ಒಟ್ಟಾರೆಯಾಗಿ ಈ ಒಂದು ಚರ್ಮಗಂಟು ರೋಗದ ಒಂದು ನಿರ್ವಹಣೆಗೆ ಮತ್ತೆ ಇದರ ಒಂದು ತಡೆಗಟ್ಟುವುದಕ್ಕೆ ಮತ್ತೆ ನಿಯಂತ್ರಣಕ್ಕೆ ಏನು ಮುನ್ನೆಚ್ಚರಿಕಾ ಕ್ರಮ ನಾವು ತಗೊಳ್ಬೇಕಂತ ಹೇಳ್ತೀರಾ ಕೊನೆಯದಾಗಿ? ಸರ್, ಮುಖ್ಯವಾಗಿ ಈ ರೋಗ ಏನಂತಂದ್ರೆ ವೈರಸ್ ಇಂದ ಬರುವ ರೋಗ. ನಾವು ಜಾನುವಾರುಗಳಿಗೆ ಏನಂತಂದ್ರೆ ನಮ್ಮ ಜಾನುವಾರುಗಳ ರೋಗ ನಿರೋಧಕ ಶಕ್ತಿ ಒಳ್ಳೇದಾಗಿರ್ಬೇಕಂದ್ರೆ ನಾವು ಅವುಗಳಿಗೆ ಸೂಕ್ತವಾದ ಆಹಾರವನ್ನು ಕೊಡಬೇಕು, ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಇದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಸೊ ಈ ರೋಗ ಬರುವುದನ್ನು ಕಮ್ಮಿ ಮಾಡಬಹುದು. ಅಲ್ಲದೆ ಕೂಡ ಏನಂದ್ರೆ ನಾವು ಯಾವುದರಿಂದ ಈ ರೋಗ ಪ್ರಸರಣ ಆಗುತ್ತೆ, ಸೊಳ್ಳೆ ನೊಣ ಇವುಗಳಿಂದ ಪ್ರಸರಣ ಆಗೋದ್ರಿಂದ ಈ ಪ್ರಸರಣ ಆಗುವ ಈ ವೆಕ್ಟರ್ಗಳನ್ನು ತಡೆಯುವ ಎಲ್ಲಾ ಏನಂದ್ರೆ ರೋಗವಾಹಕಗಳನ್ನು ತಡೆಯುವ ಎಲ್ಲಾ ಕ್ರಮಗಳನ್ನು ನಾವು ತಗೋಬೇಕು ಸರ್. ಇದು ಹಿಂಗ್ ತಗೋದ್ರಿಂದ ಏನಂತಂದ್ರೆ ನಾವು ಈ ರೋಗವನ್ನು ಒಂದು ಕಂಟ್ರೋಲ್ ಮಾಡಬಹುದು, ವ್ಯಾಕ್ಸಿನ್ ಗಳ ಬಳಕೆಗಳ ಕೂಡ ಮಾಡಿ ನಾವು ಈ ರೋಗವನ್ನು ಹತೋಟಿಯಲ್ಲಿಡಬಹುದು. ಕೊನೆಯದಾಗಿ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ, ನಮ್ಮ ರೈತ ಬಾಂಧವರು ತಮ್ಮನ್ನು ಸಂಪರ್ಕಿಸುವುದಾದರೆ ಈ ಒಂದು ಚರ್ಮಗಂಟು ರೋಗದ ಒಂದು ಹೆಚ್ಚಿನ ಮಾಹಿತಿ ಪಡೆಯುವುದಾದರೆ, ಲಸಿಕಾ ಕ್ರಮ ಪಡೆಯುವ ಬಗ್ಗೆ ತಿಳಿದುಕೊಳ್ಳೋದಾದರೆ, ಜೊತೆಗೆ ನಿರ್ವಹಣಾ ಕ್ರಮಗಳನ್ನ ನಾವು ಅವರನ್ನು ತಿಳಿದುಕೊಳ್ಳಬೇಕಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಡಾಕ್ಟರ್ ಯೋಗೇಶ್ ಅವರೇ. ಸರ್, ನನ್ನ ದೂರವಾಣಿ ಸಂಖ್ಯೆ ಬಂದು 8868015071213. ಧನ್ಯವಾದ ಡಾಕ್ಟರ್ ಯೋಗೇಶ್. ಇದುವರೆಗೆ ತಾವು ಈ ಚರ್ಮಗಂಟು ರೋಗ ಯಾವ ರೀತಿಯಿಂದ ಹರಡುತ್ತೆ, ಯಾವ ರೀತಿಯಿಂದ ಲಕ್ಷಣ ತೋರುತ್ತೆ, ಇದು ಎಲ್ಲಿ ಪ್ರಥಮವಾಗಿ ದಾಖಲಾಗಿತ್ತು, ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿಯಿಂದ ಇದೆ, ಮತ್ತೆ ಇದಕ್ಕೆ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅಂದ್ರೆ 2025 ಯಾವ ಲಸಿಕೆಯನ್ನ ಇದಕ್ಕೆ ಪ್ರಮುಖವಾಗಿ ಬಳಸ್ತಾ ಇದ್ದಾರೆ ಈ ಒಂದು ರೋಗದ ತಡೆಗಟ್ಟುವಿಕೆಗೆ ಮತ್ತೆ ನಿರ್ವಹಣೆಗೆ ಅಂತ ಹೇಳ್ಬಿಟ್ಟು ಸಂಪೂರ್ಣ ಒಂದು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ AFM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಡಾಕ್ಟರ್ ಯೋಗೇಶ್ ಅವರೇ. ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೂ ಲಿಂಪ್ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗ ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಯೋಗೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಹಾಗೂ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ, ಅಜ್ಜಂಪುರ ತಾಲೂಕಿನ ಗಡಿಹಳ್ಳಿಯ ಶ್ರೀಮತಿ ಪದ್ಮಾವತಮ್ಮ ಮತ್ತು ತಂಡದವರಿಂದ ತತ್ವಪದ. ಬೆಂಬ